ಸೊ ಈಗ ಫಸ್ಟ್ ನಾವು ನೋಡಬೇಕಾಗಿರೋದು ಸಂಖ್ಯೆ, ಯಾವುದೇ ಒಂದು ತಳಿಯ ಗುಣಗಳು ಹೇಗಿದೆ, ಆ ತಳಿಯ ಗುಣಗಳ ಅಥವಾ ಹೊರನೋಟಕ್ಕೆ ಏನು ಆಕಾರ ಇರುತ್ತೆ ಅಥವಾ ಬಣ್ಣ ಇರ್ಬೋದು, ಕೋಡ್ ಇರ್ಬೋದು, ಅದೇ ತರ ಅದರ ಸುತ್ತಳತೆ, ಈ ತರ ಒಂದು ಇದನ್ನ ನೋಡಿ ನಾವು ಇದು ಇಂಥ ತಳಿಗೆ ಸೀಮಿತ ಅಂತ ಕಂಡುಹಿಡಿತೀವಿ. ಈ ತಳಿಯಲ್ಲಿ ತಳಿಯ ಸಂಖ್ಯೆ ಎಷ್ಟು ಮಟ್ಟಕ್ಕೆ ಕಡಿಮೆ ಆಗಿದೆ ಅಥವಾ ರಿಸ್ಕಲ್ಲಿ ಇದೆಯಾ ಅಂತ. ಸಾಮಾನ್ಯ ಒಂದು 100 ಕಡಿಮೆ, ಸೊ 100,000 ಕಡಿಮೆ ಆದಾಗ ಖಂಡಿತ ಅದು ರಿಸ್ಕ್ ಸಂದರ್ಭಕ್ಕೆ ಹೋಗೋ ಸಾಧ್ಯತೆ ಇರೋದ್ರಿಂದ ನಾವು ಎಚ್ಚರ ವಹಿಸಿ ಅದನ್ನ ಮೇಲಿಗೇರಿಸಕ್ಕೆ ಒಂದು ಪ್ರಯತ್ನಗಳನ್ನ ಮಾಡಬೇಕು. ಸೊ ಈಗ ಅದರಲ್ಲಿ ಈಗ ನೋಡಬಹುದು ಆ ತಳಿಯ ಒಂದು ಏನು ವಿಶೇಷತೆ ಇದೆ, ಅದು ಅದರ ವಿಶಿಷ್ಟತೆ ಏನು, ಅದರ ಅನುವಂಶೀಯತೆ ವಿಶಿಷ್ಟತೆ ಏನು, ಆ ಒಂದು ಪ್ರದೇಶಕ್ಕೆ ಹೊಂದಾಣಿಕೆ ಆಗಿದೆಯೋ ಇಲ್ಲವೋ ಆ ತಳಿ ಅಂತ ನೋಡಿಕೊಂಡು ಆ ತಳಿಯ ಸಂಖ್ಯೆ, ಕೆಲವು ನಮ್ಮಲ್ಲಿ ಇವಾಗ ಇರುವಂತ 6 ತಳಿಗಳು ಕೂಡ ಅಂತ ಏನು ರಿಸ್ಕಲ್ಲಿ ಇಲ್ಲ ಅಂತಂದ್ರೆ ಕೃಷ್ಣಾ ವ್ಯಾಲಿ ಬಿಟ್ಟು ಇನ್ನೆಲ್ಲವನ್ನು ಕೂಡ ಸಾಧಾರಣ ಒಂದು ಇದರಲ್ಲಿ ಇರೋದ್ರಿಂದ ನಾವೇನ್ ಮಾಡಬೇಕು, ಆಯ್ದ ಒಂದು ಪದ್ಧತಿಯಲ್ಲಿ ತಳಿ ಸಂವರ್ಧನೆ ಮಾಡಬೇಕಾಗ್ತದೆ. ಇದು ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಆಯ್ದ ಇದು ಅಂತ ಹೇಳಿದ್ರೆ ತಳಿ ಹಾಲು ಉತ್ಪಾದನೆ ಸಾಮರ್ಥ್ಯ ಒಂದು ಮುಖ್ಯ ಗುರಿ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ. ಸಾಮಾನ್ಯ ಕಂಡು ಬರುವ ರೋಗಗಳಂತ ಅಂದ್ರೆ ಕೆಚ್ಚಲು ಬಾವು, ಆಮೇಲೆ ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳಿಗೆ ಅಟ್ಯಾಕ್ ಆದ್ರೂ ಕೂಡ ಈಗ ಕೆಲವು ಸಮಯ ಕಾಲ್ಬಾಯಿ ಜ್ವರ ಬರುತ್ತೆ, ದೇಶಿ ತಳಿಗೆ ಬೇಗ ಚೇತರಿಸಿಕೊಂಡು ಗುಣಮುಖ ಆಗುತ್ತೆ. ಸೊ ಈ ತರ ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಈ ತರ ಕಂಡಿಡಿದು ಅಂತ ಕುಟುಂಬಗಳನ್ನ ನಾವು ಆಯ್ದ ಸಂತತಿಯಾಗಿ ಅದನ್ನ ತಗೊಂಡು ವೀರ್ಯ ನಳಿಕೆಯನ್ನ ಸೇರಿಸಿ ನಾವು ಅಭಿವೃದ್ಧಿ ಪಡಿಸಬಹುದು. ಯಾವುದೇ ತರ ಒಂದು ಶುದ್ಧ ತಳಿಯಾಗಿ ಇರುವಂತಹ ಹಳ್ಳಿಕರ ಅಮೃತ ಮಹಾಲ್, ಕಿಲ್ಲಾರ್, ಮತ್ತೆ ಕೃಷ್ಣಾ ವ್ಯಾಲಿ ಇಂಥವನ್ನ ಅನಾವಶ್ಯವಾಗಿ ಬೇರೆ ಇತರ ತಳಿಗಳ ಜೊತೆಗೆ ಕ್ರಾಸ್ ಮಾಡುವುದನ್ನ ತಪ್ಪಿಸಲೇಬೇಕಾಗ್ತದೆ. ಶುದ್ಧ ತಳಿಯಾಗಿ ಕಾಪಾಡುವುದು ನಮ್ಮ ಒಂದು ಮುಖ್ಯ ಧ್ಯೇಯವಾಗಿ ಇರಬೇಕಾಗ್ತದೆ. ಜೊತೆಗೆ ಮೇಡಮ್, ಈ ಒಂದು ಅಪಾಯದಲ್ಲಿರತಕ್ಕಂತಹ ತಳಿಗಳ ರಕ್ಷಣಾ ಯಾವ ರೀತಿ ಮಾಡಬೇಕು ಅದರ ವಿಧಾನಗಳ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಸ್ವಲ್ಪ ತಾಂತ್ರಿಕ ವಿಧಾನಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತೀನಿ. ರೈತರ ಮಟ್ಟದಲ್ಲಿ ಮಾಡಕ್ ಆಗದೇ ಇರಬಹುದು, ಅದರ ಮಾಹಿತಿಗಾಗಿ ತಮಗೆ ಹೇಳ್ತೀನಿ. ಇದರಲ್ಲಿ 2 ವಿಧಾನಗಳು ಇದೆ, ಒಂದು ಇನ್ಸಿಟು ಕನ್ಸರ್ವೇಷನ್ ಅಂತ, ಇನ್ನೊಂದು ಎಕ್ಸಿಟು ಅಂತ ಹೇಳ್ತೀವಿ. ಅಂದ್ರೆ ಇನ್ಸಿಟು ಅಂತ ಹೇಳಿದ್ರೆ ನಾವು ಜಾನುವಾರುಗಳನ್ನ ಆಯಾ ಪ್ರದೇಶದಲ್ಲೇ ಒಂದು ಗುಂಪಾಗಿ ಅದನ್ನ ಸಾಕಾಣಿಕೆ ಮಾಡೋದು, ಅದರ ಉತ್ಪಾದನೆ ಸಾಮರ್ಥ್ಯವನ್ನ ದಾಖಲಾತಿ ಮಾಡಿ ಪುಸ್ತಕದಲ್ಲಿ ಬರೆದಿಡೋದಾಗ್ಲಿ ಅಥವಾ ಕಂಪ್ಯೂಟರ್ ಮುಖಾಂತರ ಅದನ್ನ ದಾಖಲೆ ಮಾಡಿ ಇಡುವಂಥದ್ದು. ಆಮೇಲೆ ಒಂದು ಸ್ವಲ್ಪ ಒಂದು ತಲೆಮಾರ ನಂತರ ಅದರ ವಿವಿಧ ಗುಣಾದಿಶಯಗಳಿಗೆ ಅನುಗುಣವಾಗಿ ಯಾವ ಹೋರಿ ಯಾವ ಹೋರಿಯಿಂದ ನಾವು ವೀರ್ಯವನ್ನು ಸಂಗ್ರಹಣೆ ಮಾಡಬಹುದು, ಯಾವ ಹೋರಿಯ ವೀರ್ಯವನ್ನು ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತ ಆಲೋಚನೆ ಮಾಡಿ ಯಾವುದೇ ಒಳ ಸಂತತಿ ಆಗದೆ ಆ ಫ್ಯಾಮಿಲಿಗಳನ್ನು ನಾವು ಕಾಪಾಡ್ಕೊಂಡು ಬರಬೇಕು. ಹೀಗೆ ಮಾಡ್ತಾ ಒಂದು 4-5 ವರ್ಷದಲ್ಲಿ ನಮಗೆ ನಮ್ಮ ಹತ್ರ ಒಳ್ಳೆಯ ಒಂದು ಗುಂಪು ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಹೆಚ್ಚು ಕಮ್ಮಿ ಈಗ ಒಂದು 20-25 ರಾಸುಗಳು ಇತ್ತು ಅಂತ ಹೇಳಿದರೆ 5-6 ವರ್ಷದಲ್ಲಿ ಎಲ್ಲ ಒಂದು 2-3 ಕರುಗಳು ಹಾಕಿದಾಗ ಅದು ದ್ವಿಪಟ್ಟು ತ್ರಿಪಟ್ಟು ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗೆ ಶುದ್ಧ ತಳಿಯ ಗುಂಪನ್ನು ಮಾಡೋದೇ ಈ ಇನ್ಸಿಟು ವಿಧಾನದಲ್ಲಿ. ಇದರ ಜೊತೆಗೆ ಇದರಲ್ಲಿ ನಾವೇನು ಮಾಡಬಹುದು ಅಂತ ಹೇಳಿದ್ರೆ, ಜೊತೆ ಇರೋವಂಥ ಒಂದು ಒಳ್ಳೆ ಹೋರಿಗಳಿರ್ಬೋದು ಅಥವಾ ಹಸುಗಳನ್ನ ಒಂದು ಸಮ ಬೆದೆ ಅಂತ ಹೇಳ್ತೀವಿ, ಸಿನ್ಕ್ರನೈಸ್ ಮಾಡಿ ಒಂದೇ ಸಮ ಬೆದೆಗೆ ಬರುವಂತ ಸಂದರ್ಭವನ್ನ ಮಾಡಿ ಕೃತಗರ್ಭಧಾರಣೆ ಮಾಡಿದಾಗ ಒಂದೇ ಸಮ ಕರುಗಳು ಹುಟ್ಟುವಂತ ಸಾಧ್ಯತೆ ಇರುತ್ತದೆ. ಈ ಅಥವಾ ಅದನ್ನ ಹೆಚ್ಚಿನ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮೆಥಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಮೋನ್ಸ್ ಇಂಟರ್ವೆನ್ಷನ್ ಮಾಡಿ ಬೇಗ ಬೇಗ ಒಂದಿಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುವಂತ ಒಂದು ಹೆಣ್ಣು ತಳಿಯನ್ನ ಜಾಸ್ತಿ ಮಾಡುವಂತ ಒಂದು ಸಂದರ್ಭ ಆಗ್ತದೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ. ಆವಾಗ ಏನ್ ಮಾಡ್ಬೋದು, ಈ ಭ್ರೂಣವನ್ನ ಬೇರೆ ಒಂದು ಸರ್ರೋಗೇಟ್ಸ್ ಅಂತ ಬೇರೆ ತರ ಮಲತಾಯಿಗೆ ಭ್ರೂಣವನ್ನ ಇಟ್ಟು ಆ ತಳಿಯನ್ನ ನಾವು ಅಭಿವೃದ್ಧಿ ಮಾಡಬಹುದು. ಸೊ ಈ ತರ ಮೆಥಡ್ಸ್ ಅಲ್ಲಿ ನಾವು ಖಂಡಿತ ನಮ್ಮ ಜೊತೆಗೆ ರೈತರು ಕೈ ಜೋಡಿಸಿದಾಗ ಮಾಡೋಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ, ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀವಿ, ಅದನ್ನ ವೀರ್ಯ ಭ್ರೂಣ ಇತ್ತವನ್ನ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟು ಯಾವಾಗ ಬೇಕು ನಾವು ಆ ತಳಿಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಎಕ್ಸಿಟಿವ್ ಕನ್ಸರ್ವೇಷನ್ ಅಂತ. ಇದು ಸಾಮಾನ್ಯ ರೈತರ ಮಟ್ಟದಲ್ಲಿ ಮಾಡಕ್ ಆಗದೇ ಇರಬಹುದು, ಆದ್ರೆ ಇನ್ಸ್ಟಿಟ್ಯೂಟ್ ಮೆಥಡ್ ಅನ್ನ ಖಂಡಿತ ರೈತರ ಮಟ್ಟದಲ್ಲಿ ಒಂದು ಬ್ರೀಡ್ ಸೊಸೈಟಿ ಅಥವಾ ಸಂಘಟಿಗರಾಗಿ ಹಳ್ಳಿಕರ ತಳಿ ಸಂವರ್ಧನೆ ಗುಂಪು, ಮಲೆನಾಡು ಗಿಡ್ಡ ಸಂವರ್ಧನೆ ಗುಂಪು, ಈ ತರ ರೈತರ ಮಟ್ಟದಲ್ಲಿ ಒಂದು ಗುಂಪಾಗಿ ಕಟ್ಕೊಂಡು ಅವರಲ್ಲಿ ಇರುವಂತ ಒಳ್ಳೆಯ ತಳಿಗಳನ್ನ ಅಭಿವೃದ್ಧಿ ಪಡಿಸಿಕೊಂಡು ಹೋಗ್ತಾ ಇರ್ಬೋದು. ಮೇಡಮ್, ಇದರ ಜೊತೆಗೆ ಈ ಹೊಸ ತಳಿಗಳನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಅದರ ನೋಂದಣಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಸಾಮಾನ್ಯ ಹೊಸ ತಳಿಯನ್ನು ನಾವು ಸೃಷ್ಟಿ ಮಾಡಕ್ಕೆ ಆಗೋದಿಲ್ಲ. ತಳಿಗಳು ಅದು ನೈಸರ್ಗಿಕವಾಗಿ ಅಲ್ಲೇ ಒಂದು ಪ್ರದೇಶದಲ್ಲಿ ಒಂದು ಪರ್ಟಿಕ್ಯುಲರ್ ಜನಾಂಗಗಳು ಅವರು ಅದಕ್ಕೆ ತಮಗೆ ಅದು ಬೇಕು ಅಂತ ಹೇಳಿ ಇಟ್ಕೊಂಡಿರುವಂಥ ಸಂದರ್ಭಗಳು, ಬುಡಗಟ್ಟು ಜನಾಂಗಗಳು ಕೆಲವರು ಇಟ್ಕೊಂಡಿರೋದು. ಈಗ ಫಾರ್ ಎಕ್ಸಾಂಪಲ್ ಮಲೆನಾಡು ಗಿಟ್ಟ ತಳಿ ತಗೊಂಡ್ರೆ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಅದೇ ಕಿಲಾರಿ ತಳಿ ಎತ್ತರ ಗಾತ್ರ ಇರುವಂಥದ್ದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಇರುವಂಥ ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ ದೇವಣಿ ತಳಿನೂ ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಹೊಂದ್ಕೊಂಡಿರುವಂಥ ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಇರೋ ರೈತರು ಅದು ಆವಾಗ ಹವಾಮಾನಕ್ಕೆ ಹೊಂದ್ಕೊಂಡಿರೋದ್ರಿಂದ ಆ ತಳಿಗಳು ಅಲ್ಲಿ ಬಂದಿವೆ. ಈಗ ನಾವು ಹೊಸದಾಗಿ ತಳಿಗಳನ್ನು ನೋಂದಣಿ ಮಾಡಿ ಅಂತ ಒಂದು ಕಾರ್ಯಚಟುವಟಿಕೆಯನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿದಾಗ ಕೆಲವು ತಳಿಗಳು ನೋಂದಣಿ ಆಗದೆ ಅಂದ್ರೆ ಆಯಾ ಪ್ರದೇಶದಲ್ಲೇ ಇರುತ್ತೆ, ದೂರ ಏನು ಹೋಗಿರಲ್ಲ, ಮತ್ತೆ ವಿಭಿನ್ನವಾಗಿರುತ್ತದೆ. ಈಗ ಅಮೃತ್ ಮಹಲ್ ಹಳ್ಳಿಕರ್ ತರ ಇದೆ, ಆದರೆ ವ್ಯತ್ಯಾಸ ಇದೆ, ಸ್ವಲ್ಪ ಎತ್ತರದಲ್ಲಿ ಕಮ್ಮಿ ಇದೆ. ಆಮೇಲೆ ಈ ಪರ್ಟಿಕ್ಯುಲರ್ ಒಂದು ಇಷ್ಟು ಜನಾಂಗದವರ ಹತ್ರ ಮಾತ್ರ ಇದೆ ಅಥವಾ ಇಂಥ ಕಾಡೊಳಗೆ ಇರುವಂತಹ ಹಳ್ಳಿಗಳಲ್ಲಿ ಮಾತ್ರ ಇಂಥ ಪ್ರದೇಶಗಳಿವೆ. ಅದೇ ರೀತಿಯಲ್ಲೇ ಮಲೆನಾಡು ಗಿಡ್ಡ ತಳಿ ಕೂಡ ನಾವು 37 ಸಂಖ್ಯೆಯಾಗಿ ನೋಂದಣಿ ಮಾಡಲಾಗಿತ್ತು. ಮುಂಚೆ ಅದನ್ನ ನಾವು ಯಾವುದೇ ತಳಿಗೆ ಹೋಲಿಕೆ ಆಗಿಲ್ಲ ಅಂತ ಹೇಳಿ ದಾಖಲೆ ಹಾಕ್ತಾ ಹೋಗ್ತಿತ್ತು. ಆಮೇಲೆ ನೋಡಿದ್ರೆ ಅದಕ್ಕೆ ವ್ಯತ್ಯಾಸ ಗುಣಗಳು ಇದೆ ಅಂತ ನೋಡಿ ಆಮೇಲೆ ಈ ಒಂದು ಪ್ರದೇಶದಲ್ಲಿ ಮಾತ್ರ ಇದೆ ಅಂತ ಕಂಡುಹಿಡಿದು ಅದನ್ನ ನೋಂದಣಿ ತಳಿಯಾಗಿ ಮಾಡಿ ಈಗ ರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಾಡಬೇಕು ಅಂತ ರೈತರು ಆಲೋಚನೆ ಮಾಡಿದಾಗ ತಮ್ಮ ಹತ್ರ ಇರುವಂತ ಗುಂಪಲ್ಲಿ 1,000 ಅಥವಾ 100-1,000 ಇರುವಂತ ಸಂಖ್ಯೆ ಒಂದೇ ತರ ಗುಣಾದಿಶ್ಯಗಳು ನೋಡ್ಲಿಕ್ಕೆ ಮತ್ತೆ ಅದರ ಉತ್ಪಾದನೆ ಸಾಮರ್ಥ್ಯ ಅಥವಾ ವಿಶೇಷತೆ, ಕೆಲವು ಸಮಯ ಅದರ ಹಾಲಿಂದ ಬರುವಂತಹ ಉತ್ಪನ್ನಗಳನ್ನು ಒಂದು ವಿಶೇಷ ಗುಣಗಳಿರ್ಬೋದು ಅಥವಾ ಅದು ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸದಲ್ಲಿ ಒಂದು ಒಳ್ಳೆಯ ಗುಣಾದಿಶಿ ಇರ್ಬೋದು, ಈ ತರ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಿದೆ ಅಂತ ನೋಡಿಕೊಂಡು ಆ ಒಂದು ಸಂಖ್ಯೆಯಲ್ಲಿ ಇಂಥ ಜನಾಂಗದವರು ನೋಡ್ಕೊಂಡಿದ್ದಾರೆ, ಅದನ್ನು ಅವ್ರು ರಕ್ಷಣೆ ಮಾಡ್ಕೊಂಡು ಕಾಪಾಡ್ತಿದ್ದಾರೆ ಅಂತ ಹೇಳಿ. ಈಗ ನಮ್ಮ ಗೌನಕ್ಕೆ ಕೂಡ ಒಂದು ಗುಂಪು ಬಂದಿತ್ತು ಅಂದ್ರೆ ಹೇಳಿದ್ರೆ ಚಿತ್ರದುರ್ಗ ಪಕ್ಕದಲ್ಲಿ ಒಂದು ಪ್ರದೇಶದಲ್ಲಿ ಕಾಡು ಬುಡಕಟ್ಟು ಜನಾಂಗದವರು ಕಾಡುಗಳಲ್ಲಿ ಇಟ್ಕೊಂಡಿದ್ದಾರೆ, ದೇವರೆತ್ತುಗಳು ಅಂತ ಅದಕ್ಕೆ ಕರೀತಾರೆ. ಅದು ಹಳ್ಳಿಕರ್ ತರನೂ ಇಲ್ಲ, ಅಮೃತ್ ಮಹಲ್ ತರನೂ ಇಲ್ಲ ಅಂತ ಹೇಳಿ ನಾನು ಅದನ್ನ ನಮ್ಮ ಮುಂದಿನ ಗಮನಕ್ಕೆ ತಂದಿದ್ದೀನಿ. ಮುಂದೆ ಅದರ ಕಡೆ ನೋಂದಣಿ ತಳಿ ಆಗ್ಬೋದು ಅಂತ ನಾನು ನಿರೀಕ್ಷೆ ಇದೆ. ಸೊ ಇದೇ ತರ ತಮ್ಮ ಹತ್ರ ರೈತರ ಹತ್ರ ಈ ಬೇರೆ ಬೇರೆ ತಳಿಗಳು ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಮಾತ್ರ ಇದೆ ಅಂತ ಹೇಳಿ ಗೊತ್ತಾದ್ರೆ ನಮ್ಮ ಗಮನಕ್ಕೆ ತಂದು ಅದನ್ನ ಏನ್ ಮಾಡ್ಬೋದು, ಒಂದು ಸರ್ಕಾರದಿಂದನೇ ಒಂದು ಕರೆಯೊಲೆ ಬರುತ್ತೆ, ಈ ತರ ನೋಂದಣಿ ಹೊಸದಾಗಿ ನೋಂದಣಿ ಮಾಡೋಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ, ಅದಕ್ಕಾದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿರುತ್ತದೆ. ಆ ಸಮಿತಿ ಅದನ್ನ ನಮ್ಮ ಅರ್ಜಿಯನ್ನು ನೋಡಿ ಅದು ನಿಜವಾಗ್ಲೂ ಬೇರೆ ತಳಿಗಳಿಂದ ವಿಭಿನ್ನವಾಗಿದೆ, ಇದು ಹೊಸ ತಳಿ ಅಂತ ನೋಂದಣಿ ಮಾಡಬಹುದು. ಅದಕ್ಕೆ ಒಂದು ಹೆಸರನ್ನ ಸಾಮಾನ್ಯವಾಗಿ ರೈತರ ಮಟ್ಟದಲ್ಲಿ ಕೆಲವು ಹೆಸರಲ್ಲಿ ಕರೀತಾ ಇರ್ತಾರೆ, ಆ ಹೆಸರನ್ನೇ ಕೂಡ ಕೊಡ್ಬೋದು ಅಥವಾ ಆ ಪ್ರದೇಶದ ಹೆಸರು ಈ ತರ. ಈಗ ಕೃಷ್ಣಾ ವ್ಯಾಲಿ ನೋಡಿ, ಕೃಷ್ಣಾ ತೀರದಲ್ಲಿ ಇರೋದ್ರಿಂದ ಅದಕ್ಕೆ ಕೃಷ್ಣಾ ವ್ಯಾಲಿ ಅಂತ ಹೆಸರು ಬಂದಿದೆ. ಈ ತರ ಹೆಸರುಗಳನ್ನು ನಾವು ಕೊಟ್ಟು ನೋಂದಣಿ ಮಾಡಬಹುದು. ಈ ನೋಂದಣಿ ಮಾಡೋ ಸಂದರ್ಭದಲ್ಲಿ ಅವರು ಆ ಸಂಸ್ಥೆಯಿಂದ ಆ ಸಮಿತಿಯವರು ಆ ಪ್ರದೇಶಕ್ಕೆ ಭೇಟಿ ನೀಡಿ ಹಲವಾರು ದಾಖಲೆಗಳನ್ನು ತಗೊಳ್ತಾರೆ. ಅವ್ರ ಕಡೆಯಿಂದ ಬಂದ ಸಂಶೋಧಕರು ಕೂಡ ಇದರ ಮೇಲೆ DNA ಲೆವೆಲಲ್ಲಿ ಸಂಶೋಧನೆಯನ್ನು ನಡೆಸಿ ಇದು ಬೇರೆ ತಳಿಯಿಂದ ವಿಭಿನ್ನವಾಗಿದೆ ಅಂತ ಖಂಡಿತ. ಈ ತರ ನಮ್ಮ ಹತ್ರ ಇರುವಂತ ಒಂದು 70% ಯಾವುದೇ ತಳಿಗೆ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ಯಾವುದೇ ತಳಿಗೆ ಹೋಲಿಕೆ ಬರದೇ ಇರೋದ್ರಲ್ಲಿ ಕೂಡ ಸಣ್ಣ ಸಣ್ಣ ಗುಂಪುಗಳಾಗಿ ಬೇರೆ ಬೇರೆ ತಳಿಗೆ ವಿಭಿನ್ನವಾಗಿರುವಂತ ತಳಿಗಳು ಇರಬಹುದು ಅಂತ ಆಲೋಚನೆ ಮಾಡಿ ಇದಕ್ಕೆ ನಾವು ಅರ್ಜಿ ಸಲ್ಲಿಸೋದನ್ನ ಮುಂದಾಗಬೇಕು ಅಂತ ಕೇಳಿಕೊಳ್ತೀನಿ. ಅದೇ ತರ ನಾವು ತಪ್ಪಾಗಿ ಮಾಡಿದ್ರು ಕೂಡ ಅವರು ಅದರಿಂದ ನಮ್ಮನ್ನ ತೆಗೆದಾಕುವಂತ ಸಾಧ್ಯತೆನೇ ಇದೆ. ಹಾಗಾಗಿ ಬಹಳ ಒಂದು ವಿಶೇಷವಾಗಿ ನಾವು ಇದನ್ನ ನೋಡ್ಕೊಂಡು ನೋಂದಣಿ ಮಾಡಬಹುದು. ಈಗ ನೋಡಿ, ನಾವು ಒಂದು 1984 ಈ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಏನು ಸ್ಥಾಪನೆ ಆಯಿತು ಅಲ್ಲಿ ಅವರಿಗೆ ನೋಂದಣಿ ಮಾಡೋ ಅಂತ ಒಂದು ಕಾರ್ಯವನ್ನು ಅವರು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಬರೀ 25-30 ತಳಿಗಳು

ಖಡ್ಗಧಾಮ ವನ್ಯಧಾಮ ಪಕ್ಷಿಧಾಮ ನಾಡಿದು ತಲಕಾವೇರಿ ಬ್ರಹ್ಮಗಿರಿ ಪುಷ್ಪಗಿರಿ ಕಾವೇರಿ ಸೋಮೇಶ್ವರ ಶೆಟ್ಟಹಳ್ಳಿ ಮೂಕಾಂಬಿಕ ಮೇಲುಕೋಟೆ ಬಿಆರ್ಟಿ ವನ್ಯಧಾಮ ಕೈವಾರದ ತಪೋವನ ಅರಬಿತಿಟ್ಟು ನುಗುಧಾಮ ಭದ್ರಾ ಅಭಯಾರಣ್ಯ ದಾಂಡೇಲಿ ಶರಾವತಿ ರಾಣೆಬೆನ್ನೂರು ಧಾಮ